ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮಹಾವಿದ್ಯಾಲಯದ ಕಾರ್ಯಚಟುವಟಿಕೆಗಳು, ಈ ಕುರಿತು ಹಾಸನ ತಾಲೂಕಿನ ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ ಎನ್ ದೇವಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಡಾ ದೇವಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳೇ. ತಾವು ಈ ದಿವಸ ಕೃಷಿ ವಿಶ್ವವಿದ್ಯಾನಿಲಯ ಹಾಗೆ ಕೃಷಿ ಮಹಾವಿದ್ಯಾಲಯ ಸಂದಿಗ್ಧ ಹಂತದಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನ ತಾವು ಕೈಗೊಂಡ್ರಿ, ಮತ್ತೆ ಯಾವ ರೀತಿ ವಿಶ್ವವಿದ್ಯಾನಿಲಯದ ಚಟುವಟಿಕೆಗಳನ್ನ, ಕಾಲೇಜಿನ ಚಟುವಟಿಕೆಗಳನ್ನ ನಡೆಸಿದ್ರಿ, ಹೇಗೆ ರೈತರಿಗೆ ಮಾಹಿತಿಯನ್ನ ಕೊಟ್ರಿ, ಮುಂದಿನ ದಿನದಲ್ಲಿ ತಮ್ಮ ಚಟುವಟಿಕೆಗಳು ಯಾವ ರೀತಿ ಸಾಗ್ತವೆ, ಒಟ್ಟಾರೆ ಸಮಗ್ರವಾದ ಚಿತ್ರಣವನ್ನ ಕೊಟ್ಬಿಡಿ ಸರ್. ತುಂಬಾ ಸಂತೋಷ. ತಮಗೆ ಈಗಾಗಲೇ ಗೊತ್ತಿದೆ, ದೇಶ ಹಾಗೇನೆ ಪ್ರಪಂಚ ಎರಡು ಈ ಕೊರೋನಾ ಸಂಕಷ್ಟದಲ್ಲಿದ್ದೇವೆ ಅಂತಂದ್ರೆ ತಪ್ಪಾಗಲಾರದು. ಹಾಗೇನೆ ಎಲ್ರಿಗೂ ಇವತ್ತಿನ ದಿವಸ ಚಿತ್ರ ಮಾಧ್ಯಮಗಳಾಗ್ಬೋದು, ದೃಷ್ಟಿ ಮಾಧ್ಯಮ ಆಗ್ಬೋದು, ಅಥವಾ ಪತ್ರಿಕೋದ್ಯಮ, ಇವೆಲ್ಲದರ ಮೂಲಕ ಈ ಒಂದು ಕೊರೋನಾ ಯಾವ ರೀತಿಯಾಗಿ ನಮ್ಮ ಒಂದು ದಿನನಿತ್ಯದ ಬದುಕಿನ ಮೇಲೆ ದುಷ್ಪರಿಣಾಮಗಳನ್ನು ಬೀರ್ತಾ ಇದೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಸರ್ಕಾರಗಳು ಬಹಳ ನಿಷ್ಠೆಯಿಂದ ಮತ್ತೆ ಅತ್ಯಂತ ಜಾಗರೂಕತೆಯಾಗಿ ಮಾಡ್ತಾ ಇದೆ ಅಂದ್ರೆ ತಪ್ಪಾಗ್ಲಾರ. ಈ ಒಂದು ಅಂಶವನ್ನ ಗಮನದಲ್ಲಿಟ್ಕೊಂಡು ನಾವು ಮಾತನಾಡೋದಾದ್ರೆ, ಇವತ್ತು ನಮ್ಮ ಕೃಷಿ ಮಹಾವಿದ್ಯಾಲಯ ಹಾಸನ ಏನಿದೆ, ನಾವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇದರ ಒಂದು ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ತಮಗೆ ಈಗಾಗಲೇ ನಮ್ಮ ಹಾಸನ ಜಿಲ್ಲೆ ಎಲ್ರಿಗೂ ಗೊತ್ತಿದೆ, ಕಾರ್ಯಕೆರೆ ಕೃಷಿ ಕಾಲೇಜ್ ಅಂತಲೇನೆ ಅದು ಬಹಳ ಪ್ರಸಿದ್ಧಿ. ಇಲ್ಲಿ ಮೂರು ಡಿಗ್ರಿ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಒಂದು BSc ಹಾನರ್ಸ್ ಇನ್ ಕೃಷಿ ಅದು ಮಾಡ್ತಾ ಇದ್ದೀವಿ, BTech ಬಯೋಟೆಕ್ನಾಲಜಿ ಇದೆ, BTech ಫುಡ್ ಟೆಕ್ನಾಲಜಿ ಇದೆ. ಇವಿಷ್ಟು ಇದರಲ್ಲಿ ನಮ್ಮಲ್ಲಿ ಸುಮಾರು 863 ಜನ ವಿದ್ಯಾರ್ಥಿಗಳಿದ್ದಾರೆ. ಅದರ ಜೊತೆಗೆ ನಮ್ಮ ಒಂದು ತಾಂತ್ರಿಕ ವರ್ಗ ಅಂದ್ರೆ ಟೀಚರ್ಸ್ ಏನಿದ್ದಾರೆ ಅವರಿದ್ದೀವಿ. ಅದಕ್ಕೆ ಪೂರಕವಾಗಿ ನಾನ್ ಟೆಕ್ನಿಕಲ್ನವರು ಇದ್ದಾರೆ, ಬೋಧಕೇತರ ಸಿಬ್ಬಂದಿ ಇದ್ದಾರೆ, ಎಲ್ಲ ಒಟ್ಟಾರೆ ಅಲ್ಲಿರ್ತಕ್ಕಂಥವ್ರು ಇವ್ರನ್ನೆಲ್ಲ ಒಟ್ಟಾಗಿ ಸೇರಿಸೋದಾದ್ರೆ ನಾವು 1000 ಹೆಚ್ಚಿನ ಜನದಲ್ಲಿ ಅಲ್ಲಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಾನು ತಮ್ಮ ಹತ್ರ ಹಂಚಿಕೊಳ್ಳೋದಂತಂದ್ರೆ, ನಮ್ಮ ಒಂದು ಆವರಣದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೀವಿ ಅಂತ ಕೂಲಂಕುಷವಾಗಿ ತಮ್ಮ ಮುಂದೆ ಹಂಚಿಕೊಳ್ಳೋದಂದ್ರೆ, ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಗುರಿ ಏನಿದೆ ಅದು ನಮ್ಮ ವಿದ್ಯಾರ್ಥಿಗಳು. ಯಾಕೆಂತಂದ್ರೆ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥವ್ರು ಬರೀ ನಮ್ಮ ರಾಜ್ಯದವರು ಅಷ್ಟೇ ಅಲ್ಲ, ದೇಶದ ಎಲ್ಲಾ ಭಾಗಗಳಿಂದ ಬಂದಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ತಮ್ಮ ಗಮನಕ್ಕೆ ತರೋದಾದ್ರೆ, ಒಂದು ಇಬ್ಬರು ವಿದ್ಯಾರ್ಥಿಗಳು ಭೂತಾನ್ನಿಂದನೂ ಬಂದು ಓದ್ತಾ ಇದ್ದಾರೆ. ಹಾಗಾಗಿ ವಿಶ್ವವಿದ್ಯಾಲಯ ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ಒಂದು ಕಾಲೇಜಿನ ಮೇಲೆ ಗುರುತರವಾದ ಜವಾಬ್ದಾರಿಯನ್ನ ನಾವು ಓದ್ಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಕೊರೋನಾ ಯಾವಾಗ ಬಂತು, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಕಾಲೇಜುಗಳನ್ನ ನಾವು ರಜಾ ಘೋಷಣೆ ಮಾಡತಕ್ಕಂಥ ಸಂದರ್ಭವನ್ನ ತೆಗೆದುಕೊಂಡ್ರೆ, ಆ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲಾ ವಿದ್ಯಾರ್ಥಿಗಳಿಗೂ ಆ ಕೊರೋನಾ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ. ಆ ಕೊರೋನಾ ರೋಗದ ಬಗ್ಗೆ ಆಗ್ಬೋದು, ಅದರ ಒಂದು ನಿರ್ವಹಣೆ ಬಗ್ಗೆ ಅವರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಟ್ಟು, ಎಲ್ಲರೂ ಇಲ್ಲಿ ಒಂದೇ ಕಡೆ ಇದ್ರೆ ತಮ್ಗೆ ಗೊತ್ತೇ ಇದೆ, ಒಂದ್ ರೂಮಲ್ಲಿ 3 ಆಗ್ತೀವಿ, ಕೆಲವು ಸಾರಿ 4 ಜನ ಇರ್ತಾರೆ, ಅಂದ್ರೆ ಈ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಕ್ ಆಗೋದಿಲ್ಲ ಅಂತಕ್ಕಂತ ಒಂದೇ ದೃಷ್ಟಿಯಿಂದ ಅವರುಗಳೆಲ್ಲರನ್ನು ಸ್ವಂತ ಊರುಗಳಿಗೆ ಕಳಿಸ್ಕೊಟ್ಟಿದ್ದೇವೆ. ಈಗ ನಮ್ಮಲ್ಲಿ ಯಾವುದೇ ವಿದ್ಯಾರ್ಥಿಗಳು ಇಲ್ಲ, 16 ಜನ ಇದ್ದಾರೆ, ಅದು ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿನಿಯರು ಇಲ್ಲ. ಅವರು ಯಾವುದೋ ಒಂದು ವಿಶೇಷವಾದ ಪರೀಕ್ಷೆಗಳಿಗೆ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗ್ಬೇಕು ಅಂತ ಮೊದಲು ಪ್ರಾರಂಭದಲ್ಲಿ ಉಳ್ಕೊಂಡ್ರು, ಆ ನಂತರ ಈ ಲಾಕ್ಡೌನ್ ಇಷ್ಟು ಮಟ್ಟಿಗೆ ಬರುತ್ತೆ ಅಂತ ಅರಿವಿರಲಿಲ್ಲ, ಹಾಗಾಗಿ ಅವರು ಇಲ್ಲೇ ಉಳ್ಕೊಂಡಿದ್ದಾರೆ. ಅವರಿಗೆ ನಾವು ಕೈಗೊಂಡಂತ ಕಾರ್ಯಕ್ರಮಗಳು ಏನು ಅಂತಂದ್ರೆ, ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಅವರು ಮುಖ್ಯ ದ್ವಾರದಲ್ಲೇನೆ ಸ್ಯಾನಿಟೈಸರ್ಸ್ ಅನ್ನ ಇಟ್ಟಿದ್ದೇವೆ. ಅವರು ಕೈತೊಳ್ಕೊಳ್ಳೋದಕ್ಕೆ ಎಲ್ಲ ಕಡೆ ಸೋಪಿನ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಅವರುಗಳನ್ನ ಅಂತರ ಕಾಯ್ದುಕೊಳ್ಳೋದಕ್ಕೆ ರೂಮ್ನಲ್ಲಿ ಒಬ್ಬೊಬ್ಬರನ್ನೇ ನಾವು ಇರೋ ತರ ಒಂದು ವ್ಯವಸ್ಥೆಯನ್ನ ಮಾಡಿ ಅವರ ಒಂದು ಸರ್ವತೋಮುಖವಾಗಿ ಅವರಿಗೆ ಎಲ್ಲಾ ರೀತಿಯಾದ ಈ ವೈದ್ಯಕೀಯ ದೃಷ್ಟಿಯಿಂದ ಏನೆಲ್ಲ ಸೌಕರ್ಯಗಳನ್ನ ಕಲ್ಪಿಸಬಹುದು ಅದನ್ನೆಲ್ಲಾನು ನಾವು ಕಲ್ಪಿಸಿಕೊಟ್ಟಿದ್ದೇವೆ ವಿದ್ಯಾರ್ಥಿಗಳ ಒಂದು ದೃಷ್ಟಿಯಿಂದ. ಅದಲ್ಲದೆ ಬರೀ ವಿದ್ಯಾರ್ಥಿಗಳಷ್ಟೇ ನಮ್ಮಲ್ಲಿಲ್ಲ, ನಮ್ಮ ಒಂದು ಕಾಲೇಜ್ ಕಟ್ಟಡ ಇದೆ, ಮೂರು ವಿಭಾಗಗಳಿದ್ದಾವೆ, ಅಲ್ಲಿನೂ ಅಷ್ಟೇನೆ ನಮ್ಮ ಸಿಬ್ಬಂದಿ ಆಗ್ಬೋದು, ನಮ್ಮ ಒಂದು ತಾಂತ್ರಿಕ ವರ್ಗ ಏನಿದ್ದಾರೆ ಅವರುಗಳು ಕಾಲೇಜಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಬಂದ್ರೆ ನಮ್ದು ಬೇರೆ ಕಾಲೇಜ್ ತರ ಅಲ್ಲ. ಕೃಷಿ ಕಾಲೇಜು ನಾವು 365 ದಿವಸನೂ ಬೇಕು ಅಂದಾಗ ಬಂದು ಕಾರ್ಯವನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಬರ್ತಕ್ಕಂತ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರುಗಳು ಸಹನೆ ಒಳಗಡೆ ಬರ್ತಾ ಇದ್ದಂಗೆ ಅವರನ್ನ ಅವರಿಗೆ ಸ್ಯಾನಿಟೈಸರ್ಸ್ ನಾವು ಇಟ್ಟಿದ್ದೇವೆ. ಸ್ಯಾನಿಟೈಸರ್ಸ್ ಬಳಸಿನೇ ಒಳಗಡೆ ಬರಬೇಕಾಗುತ್ತೆ, ಮಾಸ್ಕ್ಗಳನ್ನ ಹಾಕೊಳ್ಬೇಕಾಗುತ್ತೆ, ಜೊತೆಗೆ ಆ ಸಾಮಾಜಿಕ ಅಂತರ ಏನಿದೆ ಇವುಗಳನ್ನ ಕಾಯ್ದುಕೊಳ್ಬೇಕು ಅಂತಕ್ಕಂಥದ್ದನ್ನ ಬಹಳಷ್ಟು ಮನದಟ್ಟು ಮಾಡಿಕೊಟ್ಟಿದ್ದೇವೆ. ಜೊತೆಗೆ ಅವರುಗಳಿಗೆ ಈಗಾಗಲೇ ಎಲ್ರಿಗೂ ಹೆಚ್ಚು ಕಡಿಮೆ ಗೊತ್ತೇ ಇದೆ, ರೈತರ ಆದಿಯಾಗಿ ಈ ವಾಟ್ಸಪ್ ಗ್ರೂಪ್ಗಳಿದ್ದಾವೆ, ನಮ್ಮದೇ ಕಾಲೇಜಿನಲ್ಲಿ ಗ್ರೂಪ್ ಇದ್ದಾವೆ, ಅಲ್ಲಿಯೂ ಸಹ ಅವರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನಾವು ಕೊಡ್ತಾ ಬಂದಿದ್ದೇವೆ. ಇದಿಷ್ಟು ವಿದ್ಯಾರ್ಥಿಗಳು ಮತ್ತೆ ಕಾಲೇಜು. ಹಾಗೆ ನಾವು ಕ್ಷೇತ್ರ ಮಟ್ಟಕ್ಕೆ ಬಂದ್ರೆ ಅಂದ್ರೆ ಹೊಲ ಇದಕ್ಕೆ ಬಂದ್ರೆ ಕ್ಷೇತ್ರ ಮಟ್ಟದಲ್ಲಿ ಅಂತಾಗ ನಮ್ಮಲ್ಲಿ ನಮ್ಮ ಕಾಲೇಜು ಸುಮಾರು 184 ಎಕರೆಯಷ್ಟು ವಿಶಾಲವಾದ ಜಾಗದಲ್ಲಿ ಇದೆ. ಅದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಇರತಕ್ಕಂಥ ಕಾಲೇಜುಗಳಲ್ಲಿ ನಮ್ಮ ಕಾಲೇಜು ಹಾಸನದ ಕಾರ್ಯಕೆರೆಯಲ್ಲಿರ್ತಕ್ಕಂಥ ಕೃಷಿ ಕಾಲೇಜು ಬಹಳ ವಿಶಿಷ್ಟವಾದ್ದು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದ್ರೆ ಯಾವುದೇ ಕಾಲೇಜಿಗೆ ಹೊಂದ್ಕೊಂಡಂತೆ ಇಷ್ಟು ಬಹಳ ದೊಡ್ಡ ಪ್ರಮಾಣದ ಜಮೀನಿಲ್ಲ. ಅಂದ್ರೆ ಎಲ್ಲರೂ ಜಮೀನು ಇವತ್ತು ಕೃಷಿ ಕಾಲೇಜುಗಳಂದ ತಕ್ಷಣ ನಮ್ಗೆ ಕಡಿಮೆ ಜಮೀನು ಆದ್ರೆ ಸಾಕು ಅಂತಾರೆ. ಅದನ್ನ ನಮ್ಮಲ್ಲಿ ಹಾಗಿಲ್ಲ, ನಮಗೆ ಹೆಚ್ಚು ಇರ್ತಕ್ಕಂಥದ್ದೇ ನಮಗೆ ಒಂದು ಒಳ್ಳೆಯ ರೀತಿ ಆಗಿದೆ ಅಂತಕ್ಕಂಥದ್ದು ನಮ್ಮ ದೃಷ್ಟಿ. ಹಾಗೇನೆ ಅದಕ್ಕೆ ಪೂರಕವಾಗಿ ನಮ್ಮೆಲ್ಲ ಸ್ನೇಹಿತರುಗಳು ಅಥವಾ ಸಹೋದ್ಯೋಗಿ ಮಿತ್ರರು ವಿದ್ಯಾರ್ಥಿಗಳು ಎಲ್ಲರೂ ಕೂಡಿ ಇಷ್ಟು ಜಮೀನನ್ನ ನಾವು ವೈಜ್ಞಾನಿಕವಾಗಿ ಅದರಲ್ಲಿ ಬೆಳೆ ತೆಗೀತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಪ್ರಸ್ತುತದಲ್ಲಿ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ನಾವು ಇವೆಲ್ಲಾ ಚಟುವಟಿಕೆಗಳನ್ನ ಮೊದಲು ಯಾವ ರೀತಿ ಮಾಡ್ತಾ ಇದ್ವೋ ಅದೇ ರೀತಿ ಮಾಡೋದು ಕಷ್ಟ, ನಮಗೆ ಗೊತ್ತಿದೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕಾಗುತ್ತೆ. ಹಾಗೇನೆ ಈಗ ಸರ್ಕಾರದ ಒಂದು ಆಜ್ಞೆಗಳೇನಿದ್ದಾವೆ ಅದನ್ನು ನಾವು ಅನುಸರಣೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಈ ಲಾಕ್ಡೌನ್ ಅದೆಲ್ಲ ಇರೋದ್ರಿಂದ ಬಹಳ ಅತ್ಯವಶ್ಯಕವಾದ ಕೆಲಸಗಳೇನಿದ್ದಾವೆ, ಅನಿವಾರ್ಯವಾದ ಕೆಲಸಗಳೇನಿದ್ದಾವೆ ಅದಕ್ಕಷ್ಟಕ್ಕೇನೆ ನಮ್ಮ ಒಂದು ಸಿಬ್ಬಂದಿಯನ್ನ ನಾವು ನೇಮಿಸಿಕೊಂಡಿದ್ದೇವೆ. ಉದಾಹರಣೆಗೆ ನಮ್ಮಲ್ಲಿರ್ತಕ್ಕಂಥ ಡೈರಿ ಆಗ್ಬೋದು, ನಮ್ಮಲ್ಲಿ ಸುಮಾರು 21-22 ಜಾನುವಾರುಗಳಿದ್ದಾವೆ, ಹಾಗೇನೆ ಸುಮಾರು ಒಂದು 35-36 ಕುರಿ ಇದೆ, ಅದರ ಜೊತೆಗೆ ಕೆಲವು ಸಂಶೋಧನಾ ತಾಕುಗಳಿದ್ದಾವೆ, ಬೆಳೆಗಳಿದ್ದಾವೆ, ಇವುಗಳನ್ನೆಲ್ಲಾನು ನೋಡ್ಕೊಳ್ಳೇಬೇಕು. ಈಗ ಇವತ್ತು ಲಾಕ್ಡೌನ್ ಅಂತೇಳಿ ಬಿಟ್ಟು ನಾಳೆ ಬಂದ್ರೆ ಅವು ಇವರು ಸಿಗೋದಿಲ್ಲ, ಹೌದಲ್ವೇ? ಆ ನಿಟ್ಟಲ್ಲಿ ಅವುಗಳನ್ನ ಒಂದು ನಿರ್ವಹಣೆ ಮಾಡೋದಿಕ್ಕೆ ಎಷ್ಟು ಮಟ್ಟಿಗೆ ನಮಗೆ ಕನಿಷ್ಠ ಮಟ್ಟದ ಒಂದು ಕಾರ್ಮಿಕರು ಏನ್ ಬೇಕಾಗಿದ್ದಾರೆ ಅವರುಗಳನ್ನ ನಾವು ಬಳಸ್ಕೊಳ್ತಾ ಇದ್ದೇವೆ. ಈ ಕಾರ್ಮಿಕ ವರ್ಗ ಅಂದ ತಕ್ಷಣನೇ ನಾವು ಎಲ್ಲೋ ಒಂದ್ ಕಡೆ ಬಹಳಷ್ಟು ಜಾಗರೂಕತೆ ವಹಿಸಬೇಕು. ಯಾಕೆಂತಂದ್ರೆ ಎಲ್ಲರೂ ಹೇಳೋದೇನಂತಂದ್ರೆ ಅವ್ರಿಗೆ ಹೇಳಿದ್ದು ಬೇಗ ಮನದಟ್ಟಾಗೋದಿಲ್ಲ, ಅವ್ರಿಗೇನ್ ಬೇಕೋ ಅದನ್ನೇ ಮಾಡ್ತಾರೆ. ಅವುಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವರಿಗೆ ಈ ಕೊರೋನಾ ರೋಗದ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಕೊರೋನಾ ವೈರಸ್ ಬಗ್ಗೆ ಯಾವ ರೀತಿಯಾಗಿ ಅವರು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಜೊತೆಗೆ ಇಲ್ಲಿ ನಮ್ಮ ಒಂದು ಕಾಲೇಜಿನ ಆವರಣಕ್ಕೆ ಬಂದಾಗ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು, ಇವುಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಿರಂತರವಾಗಿ ಕೊಡ್ತಾ ಇದ್ದೇವೆ ಅಂದ್ರೆ ತಪ್ಪಾಗಲಾರದು. ಅದಲ್ಲದೆ ಅವ್ರಿಗೂ ನಾವು ಉಚಿತವಾಗಿ ಈ ಮಾಸ್ಕ್ಗಳನ್ನ ನಾವು ಕಾಲೇಜಿಂದ ಕೊಟ್ಟಿದ್ದೇವೆ. ಈ ಉಚಿತವಾದ ಮಾಸ್ಕ್ಗಳನ್ನ ಬರೀ ಅಷ್ಟಕ್ಕೆ ಕೊಟ್ಟಿಲ್ಲ, ನಮ್ಮಲ್ಲಿ ಈಗಾಗಲೇ ಒಂದು ಲೇಡೀಸ್ ಹಾಸ್ಟೆಲ್ ಕಟ್ತಾ ಇದ್ದಾರೆ ದೊಡ್ಡ ಪ್ರಮಾಣದಲ್ಲಿ, ಅಲ್ಲಿ ಸುಮಾರು ಒಂದು 80-85 ಜನ ಕಾರ್ಮಿಕರಿದ್ದಾರೆ, ಅವ್ರಿಗೂ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡಿದೆ ಉಚಿತವಾಗಿ. ಅಂದ್ರೆ ನಮ್ಗೆ ನಮ್ಮ ಒಂದು ಜನರಷ್ಟೇ ಅಲ್ಲ, ನಮ್ಮ ಆವರಣದಲ್ಲಿರ್ತಕ್ಕಂಥವ್ರು ಯಾರೇ ಇದ್ರು ಒಬ್ರಿಗೆ ಕಾಯಿಲೆ ಬಂದ್ರೆ ಇನ್ನೆಲ್ರಿಗೂ ಬರ್ತಕ್ಕಂಥದ್ದು ಸೋಂಕು ಬರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವರುಗಳಿಗೂ ಸಹ ಈ ಮಾಸ್ಕ್ ಅನ್ನು ನಾವು ಕೊಟ್ಟಿದ್ದೇವೆ. ಇದಿಷ್ಟು ನಮ್ಮ ಆವರಣದಲ್ಲಿ ಈ ಕೊರೋನಾವನ್ನ ನಿರ್ವಹಣೆ ಸಮರ್ಥವಾಗಿ ನಿರ್ವಹಣೆ ಮಾಡಲಿಕ್ಕೆ ಕೈಗೊಂಡಂತ ಕ್ರಮಗಳು ಅಂದ್ರೆ ತಪ್ಪಾಗಲ್ಲ. ವಿಶ್ವವಿದ್ಯಾನಿಲಯ ಕೃಷಿಕರೊಟ್ಟಿಗೂ ಕೂಡ ಕೆಲಸ ಮಾಡುತ್ತೆ, ಕೃಷಿಕರು ಕೂಡ ನಿಮಗೆ ಆಪ್ತರು ಆತ್ಮೀಯರು. ಹೌದು, ಆದ್ರೆ ತಾವು ಹೇಳಿದ್ರೆ ನಿಮ್ಮೆಲ್ಲ ಹುಡುಗರನ್ನು ಕೂಡ ಈಗಾಗಲೇ ಮನೆಗೆ ಕಳಿಸ್ಬಿಟ್ಟಿವಿ ಅಂತ. ಹೌದು, ಈಗ ಅವರದ್ದು ಪಾಠ ಪ್ರವಚನ ಎಲ್ಲ ಯಾವ ರೀತಿ ಡಾಕ್ಟರ್? ಬಹಳ ಬಹಳ ಸಮಂಜಸವಾದ ಒಂದು ಪ್ರಶ್ನೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ನಮ್ಮ ರೈತರು ಮಕ್ಕಳು ಆಗ್ಬೋದು ಅಥವಾ ಈ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರ ಮನೆಯಲ್ಲೂ ಮಕ್ಕಳಿದ್ದಾರೆ. ಈಗ ತಮ್ಗೆ ಹೇಳ್ಬೇಕಂದ್ರೆ ಕೇಶವಮೂರ್ತಿಗಳೇ, ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಸರ್ ನನ್ನ ಮಗಳು ಸೆಕೆಂಡ್ ಸ್ಟ್ಯಾಂಡರ್ಡ್, ಅವಳಿಗೂ ಆನ್ಲೈನ್ ಅಲ್ಲಿ ಪಾಠ ಮಾಡ್ತಾರೆ ಅಂತ. ಈ ಒಂದು ಪರಿಸ್ಥಿತಿ ಇವತ್ತು ದೇಶದಾದ್ಯಂತ ಬಂದಿದೆ ಅಂದ್ರೆ ಬರಬಹುದೇನ ಮುಂದಿನ ದಿವಸಗಳಲ್ಲಿ. ಈ ನಿಟ್ಟಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ನಮ್ಮ ರಾಜ್ಯದಲ್ಲೇ ಈ ಒಂದು ದೃಷ್ಟಿಯಲ್ಲಿ ಮುಂಚೂಣಿಯಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾತಕ್ಕೆ ನಾನು ಈ ಅಂಶವನ್ನು ತಮ್ಮ ಮುಂದೆ ಹಿಡ್ತಾ ಇದ್ದೀನಿ ಅಂತಂದ್ರೆ, ಯಾವಾಗ ಕೇಂದ್ರ ಸರ್ಕಾರಗಳು ಈ ಒಂದು ಲಾಕ್ಡೌನ್ ನಾವು ಘೋಷಣೆ ಮಾಡಿದ್ವು, ನಿರಂತರವಾಗಿ ಕಾಲೇಜುಗಳನ್ನು ನಾವು ಮುಚ್ಚಬೇಕಾಯ್ತು. ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈಗ ಒಂದು ಎರಡು ವಾರ ಮೂರು ವಾರ ನಾಲ್ಕು ವಾರ ರಜಾ ಕೊಟ್ಟರೆ ಎಲ್ಲೋ ಮುದ್ದೆ ರಜೆಗಳನ್ನ ಹೊಂದಿಸ್ಕೊಂಡು ಆ ಒಂದು ಆ ವರ್ಷದಲ್ಲಿ ಅವರಿಗೆ ಪದವಿಯನ್ನ ಮುಗಿಸೋದು ನಮ್ಮ ಜವಾಬ್ದಾರಿ ಮಾಡ್ತೀವಿ. ಇದು ಅನಿರೀಕ್ಷಿತವಾಗಿ ಮುಂದಕ್ಕೆ ಹೋಗ್ತಾನೆ ಇದೆ ಅಂತಕ್ಕಂತ ಒಂದು ಸಂದರ್ಭದಲ್ಲಿ ಇವತ್ತು ಏನು ತಾಂತ್ರಿಕತೆ ಮುಂದುವರೆದಿದೆ, ಈ ತಾಂತ್ರಿಕತೆಯನ್ನ ಬಳಸ್ಕೊಂಡು ನಾವು ಆನ್ಲೈನ್ ತರಗತಿಗಳನ್ನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮೊದಲನೇ ಬಾರಿಗೆ ರಾಜ್ಯದಲ್ಲೇ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಮೊದಲನೇ ಬಾರಿಗೆ ಈ ಏಪ್ರಿಲ್ 7ನೇ ತಾರೀಕಿಂದ ನಾವು ಪ್ರಾರಂಭ ಮಾಡಿದ್ವಿ. ಈ ಪ್ರಾರಂಭ ಅಂದ ತಕ್ಷಣ ನೀವು ಏನೋ ಹೇಳಿದ ತಕ್ಷಣ ಒಂದು ವಾಟ್ಸಾಪ್ ಇದೆ, ಆ ಗ್ರೂಪ್ ಅಲ್ಲಿ ಹಾಕಿ ನಾವು ಬನ್ನಿ ನೀವು ನಾಳೆಯಿಂದ ಕ್ಲಾಸ್ ಕಟ್ಟೆದಾಗಿ ಅಂತಕ್ಕಂಥದ್ದನ್ನ ನಾವು ಹೇಳಲಿಲ್ಲ. ಅದಕ್ಕೆ ಪೂರ್ವಭಾವಿ ಸಿದ್ಧತೆಗಳನ್ನ ಸಾಕಷ್ಟು ಮಾಡಿಕೊಂಡಿದ್ವಿ. ಒಂದು ಏನ್ ಮಾಡಿದ್ವಿ, ಈಗ ತಮಗೆ ಗೊತ್ತಿದೆ ನಮ್ಮಲ್ಲಿರ್ತಕ್ಕಂಥವರು ದೇಶದ ಎಲ್ಲಾ ರಾಜ್ಯಗಳಿಂದ ಬಂದಿದ್ದಾರೆ, ಅವರು ಸಾಕಷ್ಟು ಜನ ಗ್ರಾಮೀಣ ಪ್ರದೇಶಗಳಲ್ಲಿ ಇದ್ದಾರೆ, ಅಂತವ್ರಿಗೂ ಮಾಹಿತಿ ಹೋಗ್ಬೇಕು ಅಂತೇಳಿ ಸುಮಾರು ಒಂದು ವಾರ ಮೊದಲೇನೆ ನಾವು ಈ ಆನ್ಲೈನ್ ತರಗತಿಗಳನ್ನು ಮಾಡ್ತೇವೆ ಅಂತ ಹೇಳೋದನ್ನ ಅವರಿಗೆ ತಲುಪಿಸಿ ನಾವೇನ್ ಮಾಡಿದ್ದೇವೆ, ಝೂಮ್ ಕ್ಲೌಡ್ ಮೀಟಿಂಗ್ ಅಂತ ಒಂದು ಆಪ್ ಇದೆ, ಅದನ್ನ ಅದರ ಮೂಲಕ ನಾವು ಮಾಡ್ತೇವೆ ಅನ್ನೋದನ್ನು ಅವರಿಗೆ ತಿಳಿಸಿ ಆ ಆಪ್ ಅನ್ನ ಅವರೆಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳೋದು ಕೇಳಿದ್ದೇವೆ. ಅಂದ್ರೆ ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಪ್ರಾಧ್ಯಾಪಕರುಗಳಿಗೂ ಸಹ ಏನು ಅಂತಂದ್ರೆ, ನೀವು ಈ ಆಪ್ ಅಲ್ಲಿ ಮಾಡಿ ಅಂದ ತಕ್ಷಣ ಇದು ಮೊದಲು ಮಾಡಿಲ್ಲ, ಅವ್ರಿಗೂ ಪೂರ್ವಭಾವಿಯಾಗಿ ಒಂದು ತರಬೇತಿಯನ್ನು ನಾವು ಕೊಟ್ಟಿದ್ದೇವೆ. ನಾ ಅದರಲ್ಲೂ ವಿಶೇಷವಾಗಿ ನಮ್ಮ ಕೃಷಿ ಮಹಾವಿದ್ಯಾಲಯ ಕಾರ್ಯಕೆರೆ ನಮ್ಮಲ್ಲಿ ಏನಿದ್ದೀವಿ, ಈಗ 7ನೇ ತಾರೀಕು ನಾವು ತರಗತಿಗಳನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು 6ನೇ ತಾರೀಕು ಅಂದ್ರೆ ಅವ್ರಿಗೂ ಮೊದಲೇನೆ ಎಲ್ಲ ಹೇಳಿದ್ವಿ. ಅದರ ಬಗ್ಗೆ ನಮ್ಮಲ್ಲೇ ಇರ್ತಕ್ಕಂಥ ಪರಿಣಿತಿ ಹೊಂದಿರತಕ್ಕಂಥ ಪ್ರಾಧ್ಯಾಪಕರುಗಳನ್ನ ತಗೊಂಡು ಈ ಆಪ್ ಬಗ್ಗೆ ಅವರೂ ಹೆಚ್ಚಿನ ಒಂದು ಮಾಹಿತಿಯನ್ನ ಕಲೆ ಹಾಕಿ ನಮ್ಮೆಲ್ಲಾ ಸಹೋದ್ಯೋಗಿ ಮಿತ್ರರಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಯಾತಕ್ಕೆ ನಾನು ಈ ಅಂಶವನ್ನ ತಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರು ನಮ್ಮ ಒಂದು ಪ್ರಾಧ್ಯಾಪಕರುಗಳಿಗೆ ಈ ಒಂದು ತರಬೇತಿಯನ್ನು ಕೊಟ್ಟಾಗ ಮೊದಲನೇ ದಿನದಿಂದನೇ ನಾವು ಮಾಡ್ತಕ್ಕಂಥ ಪಾಠ ಪ್ರವಚನಗಳು ಬಹಳಷ್ಟು ಯಶಸ್ವಿಯಾಗಿ ಮತ್ತೆ ಸಮರ್ಥವಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸಬೇಕು ಅಂತಕ್ಕಂಥದ್ದು ನಮ್ಮ ಗುರಿ. ಈ ನಿಟ್ಟಲ್ಲಿ ನಾವು ವಾಟ್ಸಪ್ ಗುಂಪುಗಳನ್ನ ಮಾಡಿಕೊಂಡಿದ್ದೇವೆ. ಅಂದ್ರೆ ವಿದ್ಯಾರ್ಥಿಗಳು ಈಗ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಕ್ಲಾಸ್ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವ್ರದ್ದೊಂದು ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೆ ಎಲ್ಲಾ ಟೀಚರ್ಸ್ ಕನೆಕ್ಟ್ ಆಗಿರ್ತಾರೆ. ಅವರು ಈಗ ಯಾವತ್ತು ನಿಮ್ಗೆ ಯಾವ ಕ್ಲಾಸ್ ಇದೆ ಅನ್ನೋದನ್ನ ಮೊದಲೇ ಹಾಕ್ತೀವಿ, ಟೈಮ್ ಟೇಬಲ್ಸ್ ಎಲ್ಲ ಹಾಕಿದೀವಿ. ಅಂದ್ರೆ ಇದನ್ನ ಈ ರೀತಿಯಾಗಿ ನಾವು ಮೊದಲೇ ಸುಸಜ್ಜಿತವಾಗಿ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಈ ನಿಟ್ಟಲ್ಲಿ ಹೇಳ್ಬೇಕಂದ್ರೆ ಇವತ್ತು ಸ್ನಾತಕ ಪದವಿಯಲ್ಲಿ ಸುಮಾರು 3132 ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಸೌಲಭ್ಯವನ್ನು ಕೊಡ್ತಾ ಇದ್ದೇವೆ. ಹಾಗೇನೆ ಸ್ನಾತಕ ಅಂದ್ರೆ MSc PhD ಇದರಲ್ಲಿ ಇವನ್ನ ತಗೊಂಡ್ರೆ 1400 ಜನ ವಿದ್ಯಾರ್ಥಿಗಳಿದ್ದಾರೆ. ಇಷ್ಟು ಜನರನ್ನ ಬಹಳಷ್ಟು ಸಮರ್ಥವಾಗಿ ಮಾಡಲಿಕ್ಕೆ ನಮ್ಮಲ್ಲಿ ಅಧ್ಯಾಪಕ ವೃಂದ ಸುಮಾರು 360 ಹೆಚ್ಚಿನ ಒಂದು ಅಧ್ಯಾಪಕ ವೃಂದ ಈ ಒಂದು ತರಗತಿಗಳನ್ನ ಇವತ್ತು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಹಾಗೇನೆ

देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। इसलिए किसान स्वस्थ रहे तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। कृषि एवं किसान कल्याण मंत्रालय, भारत सरकार द्वारा जनहित में जारी। ಡಾಕ್ಟರ್ ದೇವಕುಮಾರ್ ಅವರೇ, ಈಗ ತಮಗೆ ಡ್ಯುಯಲ್ ರೋಲ್ ಅಂತ ನಾನು ಆಗ್ಲೇ ಹೇಳಿದೆ. ಒಂದು ಕೃಷಿ ಬಗ್ಗೆ ಅಥವಾ ಶಿಕ್ಷಣವನ್ನು ಕೊಡ್ತೀರಿ, ಶಿಕ್ಷಣ ಕೊಡೋದ್ರ ಜೊತೆಗೆ ರೈತರನ್ನು ಕೂಡ ತಾವು ಗಮನದಲ್ಲಿ ಇಟ್ಕೊಂಡಿರ್ತೀರಿ. ಖಂಡಿತ. ಹಾಗಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಈ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದೆ. ಖಂಡಿತ. ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಖಂಡಿತವಾಗಿ ನಿಮ್ಮ ಆ ಉಪಕ್ರಮಗಳ ಬಗ್ಗೆ ಒಂದಷ್ಟು ಮಾಹಿತಿ. ಅದರ ಬಗ್ಗೆ ಹೇಳಬೇಕು ಅಂತಂದ್ರೆ ಅದಕ್ಕಿಂತ ಸ್ವಲ್ಪ ಹಿಂದಕ್ಕೋಗಿ ಹೇಳ್ತೇನೆ. ಈಗಾಗಲೇ ಹಲವಾರು ವರ್ಷಗಳಿಂದ, ಸುಮಾರು ಒಂದು 5 ವರ್ಷಗಳಾಯ್ತು ಅಂತ ಅನ್ಕೊಳ್ತೇನೆ. 2012-13 ಈಚೆಗೆ ನಾವು ಈ ರೈತ ಸಂಪರ್ಕ ಕೇಂದ್ರಗಳೇನಿದ್ದಾವೆ ಇವುಗಳಿಗೆ ಕೃಷಿ ವಿಶ್ವವಿದ್ಯಾಲಯದಿಂದ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳು ಒಬ್ಬ ತಜ್ಞರನ್ನ ನಾವು ನೇಮಿಸ್ತೇವೆ. ಯಾತಕ್ಕೆ ಅಂತಂದ್ರೆ ಅಲ್ಲಿ ತಾಂತ್ರಿಕ ಮಾಹಿತಿ ಬೇಕಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಮಾಡ್ತೇವೆ. ಅಲ್ಲಿ ಎಲ್ಲ ಈಗ ಈಗೇನಾಗುತ್ತೆ, ಒಂದು ಕಡೆ ನಾವು ಬೇಸಾಯ ಶಾಸ್ತ್ರ ತಜ್ಞರನ್ನ ಹಾಕ್ತೀವಿ, ಇನ್ನೊಂದು ಕಡೆ ರೋಗಶಾಸ್ತ್ರಜ್ಞರನ್ನ ಹಾಕ್ತೀವಿ, ಇನ್ನೊಂದು ಕಡೆ ಕೀಟಶಾಸ್ತ್ರಜ್ಞರು ಇರ್ತಾರೆ. ಅಂದ್ರೆ ಅವರು ಆ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಇವರಿದ್ರು ಅವರಿಗೆ ಬೇಕಾದಂತ ತಜ್ಞರು ಬೇಕಾದ್ರೆ ಇವರು ಅವರನ್ನ ಕಾಲೇಜಿಂದ ಆಗ್ಬಹುದು, ಸಂಶೋಧನಾ ಕೇಂದ್ರಗಳಿಂದ ಕರ್ಕೊಂಡೋಗಿ ರೈತರಿಗೆ ಬೇಕಾದ ತಾಂತ್ರಿಕ ಮಾಹಿತಿಯನ್ನು ಕೊಡುವಲ್ಲಿ ನಾವು ಬಹಳಷ್ಟು ಯಶಸ್ವಿಯಾಗಿದ್ದೇವೆ. ಹಾಗೇನೆ ಇವತ್ತಿನ ಪ್ರಸ್ತುತ ಕೊರೋನಾ ದೃಷ್ಟಿಯಲ್ಲಿಟ್ಕೊಂಡು ಹೇಳೋದಾದ್ರೆ ನಮ್ಮ ಕೃಷಿ ಮಹಾವಿದ್ಯಾಲಯದಲ್ಲಿ ಬೆಂಗಳೂರು ಮತ್ತೆ ಕಾರ್ಯಕೆರೆಯಲ್ಲಿ ನಾವು ಈ ಅಗ್ರಿ ವಾರ್ ರೂಮ್ಗಳನ್ನ ನಾವು ಮಾಡಿದ್ದೇವೆ, ಅದೊಂದು ಮಾಡಿದ್ದೇವೆ. ಜೊತೆಗೆ ಈ ಒಂದು ಜಿಲ್ಲಾ ಸಮನ್ವಯ ಸಮಿತಿಗಳನ್ನ ರಚನೆ ಮಾಡಿದ್ದೇವೆ. ಇದರ ಉದ್ದೇಶ ಏನು ಅಂತಂದ್ರೆ ಎರಡು ಉದ್ದೇಶನು ರೈತರಿಗೆ ಈ ಒಂದು ಸಂಕಷ್ಟ ಸಂದರ್ಭದಲ್ಲಿ ಸಹಾಯ ಮಾಡತಕ್ಕಂಥದ್ದು ಇವೆರಡರ ಒಂದು ಪ್ರಮುಖವಾದ ಉದ್ದೇಶ. ಈ ಅಗ್ರಿ ವಾರ್ ಅಲ್ಲಿ ಏನ್ ಮಾಡ್ತೀವಿ, ಅಲ್ಲಿ ಎಲ್ಲಾ ರೀತಿಯಾದ ತಜ್ಞರು ಇರ್ತಾರೆ. ಇದನ್ನ ನಾವು GKVKಯಲ್ಲಿ ಮಾಡಿದ್ದೇವೆ. ಅಲ್ಲಿ ಇರ್ತಕ್ಕಂಥ ಎಟಿಕ್ ಬಿಲ್ಡಿಂಗ್ ಏನಿದೆ, ನಮ್ಮ ಪ್ರವೇಶ ದ್ವಾರದಲ್ಲೇ ಇದೆ, ಮೇನ್ ಗೇಟ್ ಅಲ್ಲೇ ಇದೆ. ಅಲ್ಲಿ ಬಂದ್ರೆ ಆ ಇದರಲ್ಲಿ ನಾವು ಮಾಡಿದ್ದೇವೆ. ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ GKVKಯಲ್ಲಿ ನಾವು ಇದನ್ನ ಸ್ಥಾಪನೆ ಮಾಡಿದ್ದೇವೆ. ಇದರ ಉದ್ದೇಶ ಏನಂತ ನಂಬರ್ ಹೇಳಿ ಸರ್ ಮೊದಲು. ಸೊ ಅದರ ಒಂದು ಸಂಖ್ಯೆ 080 ಎಸ್ಟಿಡಿ ಕ್ರಮ ಸಂಖ್ಯೆ ಇದು. ಎಸ್ಟಿಡಿ 080-23-67-7-8-89. ಇನ್ನೊಮ್ಮೆ 080-23-67-7-8-89. ಅಗ್ರಿ ವಾರ್ ರೂಮ್ ನ ದೂರವಾಣಿ ಸಂಖ್ಯೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು. ಇದೇ ರೀತಿ ಎಲ್ಲಾ ವಿಶ್ವವಿದ್ಯಾಲಯಗಳು ಮಾಡ್ಕೊಂಡಿದ್ದಾವೆ. ಈಗ ನಮ್ಮ 4 ಕೃಷಿ ವಿಶ್ವವಿದ್ಯಾಲಯ ಏನಿದೆ, ಬೆಂಗಳೂರಿದೆ, ಧಾರವಾಡ ಇದೆ, ಶಿವಮೊಗ್ಗ ಮತ್ತೆ ರಾಯಚೂರು, ಅಲ್ಲಿನೂ ಇದೇ ತರ ಮಾಡಿಕೊಂಡು ಆ ಭಾಗದ ರೈತರಿಗೆ ಬೇಕಾದಂತ ಮಾಹಿತಿಯನ್ನ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡಿದೆ. ಅದರಲ್ಲೂ ಈ ಒಂದು ಸಂದರ್ಭದಲ್ಲಿ ತಮ್ಗೆ ಹೇಳೋದು ಏನಂತಂದ್ರೆ, ಈ ಕೃಷಿ ಉತ್ಪನ್ನಗಳು ಅದರಲ್ಲೂ ವಿಶೇಷವಾಗಿ ತರಕಾರಿಗಳಾಗ್ಬಹುದು, ಹಣ್ಣು, ಹಂಪಲು ಇವೇನಿದಾವೆ, ಇವುಗಳನ್ನ ಇವು ಆಗ್ಲೇ ಕಟಾವಿಗೆ ಬಂದಿದ್ದಾವೆ. ಕೊರೋನಾ ಬಂತು, ಯಾರು ಕೊಳ್ಳೋರಿಲ್ಲ, ಈ ಕಡೆ ಕೊಳ್ಳೋರಿಲ್ಲ, ಈ ಕಡೆ ತಿನ್ನೋರಿಗೆ ಬೇಕಾದಂತ ಪದಾರ್ಥ ಸಿಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಅಗ್ರಿವಾರನ್ನ ಸಂಪರ್ಕಿಸಿದ್ದಾದ್ರೆ ಅಲ್ಲಿರ್ತಕ್ಕಂತ ತಜ್ಞರು, ಈ ಸಂಘ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು ಅಥವಾ ಬೇರೆ ಈ ಒಂದು ವ್ಯಾಪಾರಸ್ಥರ ಒಂದು ಸಹಯೋಗದೊಂದಿಗೆ ರೈತರನ್ನ ಮತ್ತೆ ವ್ಯಾಪಾರಸ್ಥರನ್ನ ಒಟ್ಟುಗೂಡಿಸಿ ರೈತರಿಗೆ ಅನುಕೂಲ ಆಗ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಮ್ಮ ನುರಿತ ತಜ್ಞರ ತಂಡನೇ ಮಾಡ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಾರ. ಅದಲ್ಲದೆ ಈಗ ನಾವು ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದ ಚಟುವಟಿಕೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದಿದೆ. ಈಗಾಗಲೇ ಮುಂಗಾರು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ, ಆ ಮುಂಗಾರಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು, ಯಾವ್ಯಾವ ಪ್ರದೇಶಕ್ಕೆ ಯಾವ ರೀತಿಯಾದ ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡಬೇಕು ಅಥವಾ ಬೆಳೆಗಳನ್ನ ನಾವು ಮಾಡಿಕೊಳ್ಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ತಜ್ಞರಿಗೆ ನೀವು ದೂರವಾಣಿ ಮೂಲಕ ಸಂಪರ್ಕಿಸಿ ತಾವು ಮಾಹಿತಿಯನ್ನ ಯಾವಾಗ ಬೇಕಾದರೂ ಪಡಿಬಹುದು. ಇದು ಎಷ್ಟರ ಮಟ್ಟಿಗೆ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಅಂದ್ರೆ, ನಮ್ಮ ಕೃಷಿ ವಿಸ್ತರಣಾ ನಿರ್ದೇಶಕರೇ ಇದರ ನೋಡಲ್ ಅಧಿಕಾರಿ ಆಗಿರ್ತಾರೆ. ನಮ್ಮಲ್ಲಿ ಡಾಕ್ಟರ್ ಶಿವಲಿಂಗೇಗೌಡರು ಅಂತಿದ್ದಾರೆ, ಅವರ ಒಂದು ದೂರವಾಣಿ ಸಂಖ್ಯೆ ಬೇಕಂದ್ರೆ 9-4-4-9-8-6-6-9-4 ಅಂದ್ರೆ ಒಬ್ಬ ಉನ್ನತ ಅಧಿಕಾರಿಗಳೇ ಈ ಒಂದು ಸಮಿತಿಯ ನೋಡಲ್ ಆಫೀಸರ್ ಆಗಿ ಅಥವಾ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಲಮಿತಿ ಇಲ್ಲ ಅಂದ್ರೆ, ಕಾಲಮಿತಿ ಇಲ್ಲ ಅಂತ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಏನೋ ಒಂದು ಆಫೀಸ್ ಅವರ್ಸ್ ಅಷ್ಟೇ ಅಲ್ಲ, ಅದನ್ನ ಮೀರಿನೂ ನೀವು ಫೋನ್ ಮೂಲಕ ಮಾಹಿತಿಯನ್ನ ತಾವು ಪಡ್ಕೊಳ್ಬಹುದು ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ಈ ಒಂದು ಅಗ್ರಿವಾರ್ ರೂಮ್ ಏನಿದೆ, ಇದು ಘಟಕ ಏನಿದೆ, ಇದು ನಮ್ಮ ದಕ್ಷಿಣ ಭಾರತದ 10 ಜಿಲ್ಲೆಗಳಲ್ಲಿ ನಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇವೆ. ಈ 10 ಜಿಲ್ಲೆಗಳಿಂದ ಬರ್ತಕ್ಕಂತ ರೈತರಿಗೆ ನಾವು ಎಲ್ಲಾ ರೀತಿಯಾದ ಮಾಹಿತಿಯನ್ನ ಒದಗಿಸ್ತೇವೆ. ಹಾಗೆ ತಾವು ಕೇಳ್ಬಹುದು ಇವತ್ತೇನು ಫೋನ್ ಎಲ್ಲಿಂದ ಬೇಕಾದ್ರೆ ಮಾಡಬಹುದು ಅಂತ. ಎಲ್ಲಿಂದ ಫೋನ್ ಮಾಡಿದ್ರು ಅವ್ರಿಗೂ ಮಾಹಿತಿ ಒದಗಿಸ್ತೇವೆ. ರಾಜ್ಯದ ಎಲ್ಲಾ ಕೃಷಿಕರಿಗೆ ಮತ್ತು ಕೃಷಿ ಸಂಬಂಧಿತ ಯಾವುದೇ ಒಂದು ಚಟುವಟಿಕೆಗಳಿಗೆ ನಮ್ಮಲ್ಲಿರ್ತಕ್ಕಂತ ಮಾಹಿತಿಯನ್ನು ಒದಗಿಸ್ತೇವೆ. ಅಥವಾ ನಮ್ಮಲ್ಲಿ ಆ ಒಂದು ಬೇರೆ ಒಂದು ಪ್ರದೇಶದ ರೈತರಾದ್ರೆ ಅಲ್ಲಿಗೆ ಸೂಕ್ತವಾದ ತಜ್ಞರ ಒಂದು ಫೋನ್ ನಂಬರ್ ಅನ್ನ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಈಗ 10 ಜಿಲ್ಲೆಗಳು ಅಂತಂದ್ರೆ ತಮ್ಗೆ ಗೊತ್ತಿದೆ, ಹಾಸನದಿಂದನೇ ಪ್ರಾರಂಭ ಮಾಡೋದಾದ್ರೆ ಹಾಸನ ಇದೆ, ಬೆಂಗಳೂರು ನಗರ ಇದೆ, ಬೆಂಗಳೂರು ಗ್ರಾಮಾಂತರ ಇದೆ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಗೇನೆ ತುಮಕೂರು ಇದೆ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹೀಗೆ ತುಮಕೂರು, ಇವು 10 ಜಿಲ್ಲೆಗಳಲ್ಲಿ ನಾವು ಕಾರ್ಯವನ್ನ ನಿರ್ವಹಿಸ್ತಾ ಬಂದಿದ್ದೇವೆ. ಅದು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಹಾಗೇನೆ ಈ ಜಿಲ್ಲಾ ಮಟ್ಟದ ಒಂದು ಸಮಿತಿಗಳು ಅಂತ ನಾನು ತಮಗೆ ಹೇಳಿದೆ, ಅದನ್ನು ಮಾಡಿಕೊಂಡಿದ್ದೇವೆ. ಇಲ್ಲಿ ಕಂದ್ಲಿಯಲ್ಲಿ ಇರ್ತಕ್ಕಂತ ಈ ಕೃಷಿ ವಿಜ್ಞಾನ ಕೇಂದ್ರ ಏನಿದೆ ಅದರ ಮುಖ್ಯಸ್ಥರು ಇದನ್ನ ಉಸ್ತುವಾರಿಯನ್ನ ನೋಡ್ಕೊಳ್ತಾರೆ. ಈಗ ನಮ್ಮ ಜಿಲ್ಲೆಗೆ ಬರೋದಾದ್ರೆ ಡಾಕ್ಟರ್ ರಾಜೇಗೌಡರು ಇದ್ದಾರೆ. ರಾಜೇಗೌಡರು ಎಲ್ರಿಗೂ ಚಿರಪರಿಚಿತ ಅಂತ ನಾನಾದ್ರೂ ಅನ್ಕೊಳ್ತೇನೆ. ಅವರ ಒಂದು ಸಂಖ್ಯೆ 944-986-9332. ಈ ಸಂಖ್ಯೆಗೆ ನೀವು ಫೋನ್ ಮಾಡಿದ್ರೆ ಅವರು ಸಿಗ್ತಾರೆ. ಜೊತೆಗೆ ಅವರು ಅಲ್ಲಿ ಯಾವ ರೀತಿಯಾದ ಒಂದು ತಾಂತ್ರಿಕ ಮಾಹಿತಿಯನ್ನ ನಮ್ಮ ರೈತರಿಗೆ ಒದಗಿಸಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲವನ್ನೂ ಒದಗಿಸ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಪರಿಕರಗಳ ಬಗ್ಗೆ ವಿಶೇಷವಾದ ಒಂದು ಕಾಳಜಿಯನ್ನು ವಹಿಸಿ ಅದು ಎಲ್ಲಿ ದೊರೀತವೆ ಅಥವಾ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲೂ ದೊರೀತಕ್ಕಂಥ ಈ ಬಿತ್ತನೆ ಬೀಜಗಳಾಗ್ಬೋದು ಅಥವಾ ಇತರೆ ಪರಿಕರಗಳೇನಿದ್ದಾವೆ ಅದನ್ನು ಒದಗಿಸುವಂತ ಒಂದು ವ್ಯವಸ್ಥೆಯನ್ನ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾವೆ. ಇವತ್ತು ರಜಾ ಇದ್ರೂ ಸಹ ಆ ಒಂದು ಕೇಂದ್ರಗಳು ತೆರೆದಿರಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನ ಕೃಷಿ ವಿದ್ಯಾಲಯ ಕೊಟ್ಟಿರೋದ್ರಿಂದ ಅವರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಾರ. ಇವೆರಡರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳ ಸಂಘ ಏನಿದೆ ಅವರು ಬಹಳಷ್ಟು ಉತ್ತಮವಾದ ಕೆಲಸವನ್ನ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಮಾಡ್ತಾ ಇದೆ. ಅದನ್ನ ದೇವನಹಳ್ಳಿ ಮತ್ತೆ ಚಿಕ್ಕಬಳ್ಳಾಪುರ ಪ್ರದೇಶದಲ್ಲಿ ಸಾಕಷ್ಟು ದ್ರಾಕ್ಷಿಯನ್ನ ಬೆಳೀತಾ ಇದೆ. ಆ ದ್ರಾಕ್ಷಿ ಬೆಳೆಗಾರರನ್ನ ಭೇಟಿಯಾಗಿ ಅವರ ಹತ್ರ ಮಾತಾಡಿ ಹಾಗೇನೆ ಈ ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆಲವು ಲೇಔಟ್ಗಳು, ಈಗ ನಮ್ಮ GKVK ಸುತ್ತಮುತ್ತ ಇರತಕ್ಕಂಥ ಲೇಔಟ್ಗಳು, ಸಕಾರ್ ನಗರ ಆಗ್ಬೋದು, ಹೆಬ್ಬಾಳ ಆಗ್ಬೋದು, ವಿದ್ಯಾರಣ್ಯಪುರ ಆಗ್ಬೋದು, ಹೆಲಂಕ, ಈ ಒಂದು ಲೇಔಟ್ಗಳಲ್ಲಿ ಇರ್ತಕ್ಕಂಥ ಆ ಸಂಘಗಳೇನಿದ್ದಾವೆ ಆ ಪದಾಧಿಕಾರಿಗಳ ಹತ್ರ ಮಾತಾಡಿ, ಈ ಕಡೆ ರೈತರು, ಈ ಕಡೆ ಈ ಕ್ಷೇಮಾಭಿವೃದ್ಧಿ ಸಂಘಗಳು ಆಗ್ಬೋದು, ಇವ್ರ ಹತ್ರ ಮಾತಾಡಿ ಅಲ್ಲಿಂದ ಈ ದ್ರಾಕ್ಷಿಯನ್ನ ಅವರು ಕೊಂಡ್ಕೊಂಡು ಕಡಿಮೆ ಬೆಲೆಗೆ ತಗೊಂಡು ಅಂದ್ರೆ ರೈತರಿಗೂ ಲಾಸ್ ಆಗಬಾರ್ದು, ಗ್ರಾಹಕರಿಗೂ ಲಾಸ್ ಆಗಬಾರ್ದು, ಈ ರೀತಿಯಾದ ಒಂದು ವ್ಯವಸ್ಥೆಯನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಇವತ್ತು ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಬಹಳಷ್ಟು ಜನ ಈ ಒಂದು ಕಾರ್ಯವನ್ನ ಶ್ಲಾಘಿಸಿದ್ದಾರೆ ಅಂದ್ರೆ ತಪ್ಪಾಗಲಾರ್ದು. ಈಗಾಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳಬೇಕು ಅಂತಂದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳು ಎಲ್ಲಾ ಜಿಲ್ಲೆಗಳಲ್ಲೂ ಇದಾವೆ, ಎಲ್ಲಾ ಜಿಲ್ಲೆಗಳಲ್ಲೂ ಅವು ಬಹಳಷ್ಟು ಯಶಸ್ವಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಹಾಗೆ ಇತ್ತೀಚೆಗೆ ನಮ್ಮ ಕೃಷಿ ಸಚಿವರಾದಂತಹ ಸನ್ಮಾನ್ಯ ಬಿಸಿ ಪಾಟೀಲ್ ಸಾಹೇಬರು GKVK ಬಂದಿದ್ರು, ಬಂದು ನಮ್ಮ ಅಗ್ರಿವಾರ್ ಘಟಕ ಏನಿದೆ ಅದರ ಕಾರ್ಯವನ್ನ ಅವರು ಬಹಳಷ್ಟು ವಿಶ್ಲೇಷಿಸಿ ಅದನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಒಂದು ನಮ್ಮಲ್ಲಿ ಆಗ್ತಾ ಇರತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ಸಾಕಷ್ಟು ಪ್ರೋತ್ಸಾಹಿಸಿದ್ದಾರೆ. ಡಾಕ್ಟರ್ ಕುವೆಂಪು ಅವರು ನೇಗಿಲೆ ಹೋಗಿ ಪದ್ಯದಲ್ಲಿ ಹೇಳ್ಬಿಟ್ಟಿದ್ದಾರೆ, ಎಲ್ಲಿ ಏನೇ ಆದ್ರೂ ರೈತ ಉಳೋದನ್ನ ಬಿಡೋದಿಲ್ಲ ಅಂತ. ಮಳೆ ಆದ ತಕ್ಷಣನೇ ರೈತರ ಚಿಂತೆ ಇರೋದು ನೆಲ ಉಳಬೇಕು, ಬೆಳೆ ಬೆಳಿಬೇಕು, ಬೀಜ ಗೊಬ್ಬರ ಇಂಥವನ್ನೆಲ್ಲ ತಗಬೇಕು ಅಂತ. ವಿಶ್ವವಿದ್ಯಾನಿಲಯ ಬಿತ್ತನೆ ಬೀಜದ ಉತ್ಪಾದನೆಯಲ್ಲಿ ತುಂಬಾ ಮುಂಚೂಣಿಯಲ್ಲಿದೆ. ಹೌದು, ಸ್ವಲ್ಪ ಹೇಳ್ಬೋದಾ ಡಾಕ್ಟರ್ ಮುಂಗಾರಿಗೆ? ಈಗಾಗಲೇ ನಮ್ಮಲ್ಲಿ ಏನಾಗಿದೆ, ಈಗ ರಾಗಿ ಆಗ್ಬೋದು, ತೊಗರಿ, ಅವರೇ, ಈ ತರದ್ದು ಅಂದ್ರೆ ಈ ಆಹಾರ ಧಾನ್ಯಗಳಿಗೆ ಬೇಕಾದಂತ ಎಲ್ಲಾ ರೀತಿಯಾದ ಬಿತ್ತನೆ ಬೀಜಗಳು ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ಉತ್ಪಾದನೆ ಮಾಡಿದ್ದಾರೆ. ನಮ್ಮಲ್ಲಿ NSP ಅಂತ KVK ಅಲ್ಲಿದೆ. ಅಲ್ಲಿಂದ ಏನ್ ಮಾಡ್ತಾರೆ, ಎಲ್ಲಾ ಈ 10 ಜಿಲ್ಲೆಗಳಲ್ಲಿರ್ತಕ್ಕಂಥ KVKಗಳಿಗೆ ಆಯಾ ಪ್ರದೇಶಗಳಿಗೆ ಯಾವ್ಯಾವ ಬಿತ್ತನೆ ಬೀಜ ಬೇಕಾಗುತ್ತೆ ಅದನ್ನ ಅಲ್ಲಿಂದ ಪಡ್ಕೊಂಡು ಬರ್ತಾರೆ. ಈವನ್ ಭತ್ತನೂ ಸಿಗುತ್ತೆ. ತಗೊಂಬಂದು ಇವರು ಈ ಭಾಗದ ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮಾಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ರೈತರು ಈಗಾಗಲೇ ಇರುವ ಸಂಕಷ್ಟವನ್ನ ಮರೆತು ಬರಲಿರುವಂತಹ ಮುಂಗಾರಿಗೆ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ. ಹೌದು, ಈಗ ತಾವು ಒಂದು ಕೃಷಿ ಮಹಾವಿದ್ಯಾಲಯದ ಮುಖ್ಯಸ್ಥರಾಗಿ, ಕೃಷಿ ವಿಶ್ವವಿದ್ಯಾನಿಲಯದ ಒಬ್ಬ ಅಧಿಕಾರಿಯಾಗಿ ಸಕಾರಾತ್ಮಕವಾಗಿ ರೈತರಿಗೆ ಬರಲಿರುವಂತಹ ಮುಂಗಾರನ್ನ ಸ್ವಾಗತಿಸೋದ್ರ ಬಗ್ಗೆ ಅಥವಾ ಮುಂದಿನ ಕಾರ್ಯಚಟುವಟಿಕೆಗಳನ್ನ ಮಾಡೋದ್ರ ಬಗ್ಗೆ ಏನಾದರೂ ಸಲಹೆ ಮಾರ್ಗದರ್ಶನ ಕೊಡೋ ಹಾಗಿದ್ರೆ ಖಂಡಿತ ಕೊಡಿ. ಖಂಡಿತವಾಗಿ ಕಶಮರ್ತಿಗಳ, ಈ ಸಾರಿ ಏನಾಗಿದೆ, ಈ ಮಳೆ ಏನಿದೆ ನಮ್ಮ ಈ ಸಾರಿಯ ಮಳೆ, ಈ ಮುಂಗಾರು ಮಳೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಸಾರಿ ದೇಶದಾದ್ಯಂತ ಸರಾಸರಿಗೆ ಮಳೆ ಆಗುತ್ತೆ ಅಂತ ಈಗಾಗಲೇ ನಮ್ಮ ಹವಾಮಾನ ಇಲಾಖೆ ಈಗಾಗಲೇ ಕೊಟ್ಟಿದೆ. ಜೊತೆಗೆ ಪ್ರತಿ ವರ್ಷದಂತೆ ಈ ಸಾರಿನೂ ಸಹ ಜೂನ್ ಮೊದಲನೇ ವಾರದಲ್ಲೇ ನಮಗೆ ಮಳೆ ಬರ್ತಕ್ಕಂಥದ್ದು ಸೂಚನೆಗಳಿದ್ದಾವೆ. ಪೂರ್ವ ಮುಂಗಾರಿ ಮಳೆಗಳು ಕೂಡ ಚೆನ್ನಾಗಿ ಈಗಾಗಲೇ ಪ್ರಾರಂಭ ಆಗಿದ್ದಾವೆ, ಚೆನ್ನಾಗಾಗಿದೆ. ಈಗಾಗಲೇ ಸಾಕಷ್ಟು ಈ ಒಂದು ಜಮೀನನ್ನ ಸಿದ್ಧತೆ ಮಾಡ್ಕೊಳ್ತಕ್ಕಂಥ ಕೆಲಸಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. ಹಾಗೇನೆ ಈಗ ಹವಾಮಾನ ಇಲಾಖೆಯ ವರದಿಯನ್ನ ನೋಡೋದಾದ್ರೆ ಈ ಸಾರಿ ಮಳೆ ಪ್ರಮಾಣ ಮತ್ತೆ ಅದರ ಒಂದು ಹಂಚಿಕೆ ಇವೆರಡೂ ಕಳೆದ ವರ್ಷಕ್ಕಿಂತ ಚೆನ್ನಾಗಿ ಉತ್ತಮವಾಗಿದೆ ಅಂತಕ್ಕಂಥದ್ದು ಹೇಳಿರೋದ್ರಿಂದ ಬರ್ತಕ್ಕಂಥ ವರ್ಷ ನಮ್ಮೆಲ್ಲಾ ಕೃಷಿಕರಿಗೆ ಬಹಳ ಒಳ್ಳೆಯ ಒಂದು ಮುಂಗಾರು ಬರುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ನಮಗಾದ್ರೂ ಇದೆ. ಹಾಗೇನೆ ಎಲ್ಲ ರೈತರಿಗೂ ಈ ಒಂದು ಮುಂಗಾರು ಸಂತಸ ತರಲಿ ಅಂತ ನಾನಾದ್ರೂ ವರ್ಷ ಆಶಿಸ್ತೇನೆ. ಏನಾದರೂ ಸಲಹೆ ಸೂಚನೆಗಳು ಕೊಡ್ತೀರಾ, ಯಾವ ತರ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಏನ್ ಮಾಡಬಹುದು ಏನ್ ಮಾಡಬಾರದು? ಈಗಾಗಲೇ ಹೇಳಿದಾಗೆ ಈಗ ಸಾಕಷ್ಟು ಕಾರ್ಯಕ್ರಮಗಳು ಆಗಿದೆ. ಮುಂಗಾರು ಈಗಾಗಲೇ ಪ್ರಾರಂಭ ಆಗಿರೋದ್ರಿಂದ ಈಗ ಹೊಲಗಳ ಸಿದ್ಧತೆ ಈಗಾಗಲೇ ನಡೀತಾ ಇದೆ. ಬಿತ್ತನೆ ಬೀಜ ಮತ್ತೆ ಅದಕ್ಕೆ ಬೇಕಾದಂತ ರಾಸಾಯನಿಕ ಗೊಬ್ಬರಗಳ ಸಂಗ್ರಹಣೆ ಈಗಾಗಲೇ ಎಲ್ಲಾ ಜಿಲ್ಲೆಗಳ ಕೇಂದ್ರಗಳಲ್ಲಿ ಈಗಾಗಲೇ ಕೃಷಿ ಇಲಾಖೆಯಿಂದ ಸಂಗ್ರಹಿಸಿ ಇಟ್ಟಿದ್ದಾರೆ. ಅದರ ನಂತರ ಅದಕ್ಕೆ ಬೇಕಾಗ್ತಕ್ಕಂಥ ಯಾವುದೇ ಒಂದು ಸಸ್ಯ ಸಂರಕ್ಷಣೆ, ಇದಕ್ಕೆ ಬೇಕಾದಂತ ರಾಸಾಯನಿಕಗಳ ಒಂದು ಸಂಗ್ರಹಣೆಯೂ ಇದೆ. ತಮ್ಗೆ ಈಗಾಗಲೇ ಗೊತ್ತಿದೆ, ಈಗ ಕೃಷಿಯನ್ನೇ ಬಹಳ ಪ್ರಾಧಾನ್ಯತವಾಗಿ ಇಟ್ಕೊಂಡು ಈ ಲಾಕ್ಡೌನ್ ಪೀರಿಯಡ್ ಅಲ್ಲೂ ಬಹಳಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದು ಅಂದ್ರೆ ಕೃಷಿ ಕ್ಷೇತ್ರಕ್ಕೆ, ಬೇರೆದಕ್ಕೆ ಕೊಟ್ಟಿಲ್ಲ. ಈಗ ಅಂತರ ಜಿಲ್ಲೆಯ ಒಂದು ಓಡಾಟಕ್ಕೆ ಅವಕಾಶ ಕೊಟ್ಟಿದೆ. ಕೃಷಿ ಎಲ್ಲಾ ಚಟುವಟಿಕೆಗಳಿಗೂ ಯಾವುದೇ ನಿರ್ಬಂಧವನ್ನ ಏರಿಲ್ಲ. ಕೃಷಿ ಅಂಗಡಿ ಮುಗ್ಗಟ್ಟುಗಳನ್ನ ತೆರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ವರ್ಕ್ಶಾಪ್ಗಳನ್ನ ತೆರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಒಂದು ತುಂಬಾ ಮನೋಜ್ಞವಾದ ಸಂದೇಶ ಬಂದಿತ್ತು, ಜನ ಲಾಕ್ಡೌನ್ ಘೋಷಣೆ ಮಾಡಿದಾಗ ಚಿನ್ನ ಬೆಳ್ಳಿ ಖರೀದಿ ಮಾಡಕ್ ಹೋಗ್ಲಿಲ್ವಂತೆ. ಹೌದು, ಮೊದಲು ಹೋಗಿದ್ದು ಅನ್ನ ಹಣ್ಣು ತರಕಾರಿಯನ್ನ ತರೋಕಂತ. ಹೌದು, ಕಡೆಗಾದ್ರೂ ನಮ್ಮ ಜನರಿಗೆ ಕೃಷಿಯ ಪ್ರಾಮುಖ್ಯತೆ ಅರಿವಾಗಿದೆ ಅಂತ ಹೇಳ್ಬೋದೇನೋ. ಸಂತೋಷ, ಬಹಳ ನಮಗಾದ್ರೂ ಬಹಳ ಸಂತೋಷ. ಆ ಒಂದು ಮಾಹಿತಿಯನ್ನ ಅಥವಾ ಆ ಉದ್ಘೋಷವನ್ನ ನಾವು ಓದಿದಾಗ ಕೊನೆಗೆ ನಮ್ಮ ರೈತರನ್ನ ಬಿಟ್ಟು ಜೀವನ ಇಲ್ಲ ಅನ್ನೋದು ಈಗಲಾದ್ರೂ ಅರಿವಾಗ್ತಾ ಇದೆ ಅಂತದ್ದು ನಮಗೂ ಸಂತೋಷ. ಡಾಕ್ಟ್ರೆ, ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ವಿಶ್ವವಿದ್ಯಾನಿಲಯದ ಚಟುವಟಿಕೆಗಳು, ತಮ್ಮ ಕಾಲೇಜಿನ ಚಟುವಟಿಕೆಗಳು ಕೂಡ ಇದೇ ರೀತಿ ನಡೀಲಿ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳುಗರು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ದಯವಿಟ್ಟು ಕನ್ನಡದಲ್ಲಿ ಹೇಳ್ತೀರಾ? ಓಕೆ, 9400378779. ಇನ್ನೊಮ್ಮೆ 9400378779. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9400378779. ಒಳ್ಳೆಯದು ಡಾಕ್ಟರ್ ದೇವಕುಮಾರ್ ಅವರೇ, ಇದುವರೆಗೂ ಕೂಡ ಸಂದಿಗ್ಧ ಸಂದರ್ಭದಲ್ಲಿ ಕೃಷಿ ಮಹಾವಿದ್ಯಾಲಯದ, ಕೃಷಿ ವಿಶ್ವವಿದ್ಯಾನಿಲಯದ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ತುಂಬಾ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳೇ, ಹಾಗೆ ಎಲ್ಲ ಕೃಷಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು.